ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಆಲಿಸಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 5:30:10. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಹಾಸನದ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂಧನ್. ಮೊದಲಿಗೆ ಕೆಲವು ಜಾಹೀರಾತುಗಳು. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಮಾಡಿ. ಬಾಳ್ ಏಕ ಪ್ರಾಕೃತಿಕ ಆಪದಾ ಹೈ ಜೊ ಕಭಿ ಭಿ ಆ ಸಕ್ತಿ ಹೈ. ಡರೆ ನಹೀ, ಬಸ್ ಜರೂರತ್ ಹೈ ಉಸ್ಕಿ ಆಹಟ್ ಕೋ ಸಮಜ್ನೆ ಕಿ ಔರ್ ಸಾವಧಾನಿ ರಖ್ನೆ ಕಿ. ಬಾರಿಶ್ ಕೆ ಸಮಯ ರೇಡಿಯೋ, ಟಿವಿ, ನ್ಯೂಸ್ ಪೇಪರ್ ಕೆ ದ್ವಾರಾ ಜಾನ್ಕಾರಿ ಲೇತೆ ರಹೇ. ಅಫವಾಹೋ ಪರ್ ಧ್ಯಾನ್ ನ ದೇ, ವಿಚಲಿತ್ ನ ಹೋ, ಕೇವಲ ಸತರ್ಕ ರಹೇ. ಅಪ್ನೆ ಮೊಬೈಲ್ ಕೋ ಚಾರ್ಜ್ ರಖೇ, SMS ಕಾ ಉಪಯೋಗ ಕರೇ, ಜಿಸ್ಸೆ ಬ್ಯಾಟರಿ ಕಿ ಲೈಫ್ ಬಚೇ. ಭಾರಿ ಬಾರಿಶ್ ಕೆ ಸಮಯ ಘರ್ ಸೆ ಬಾಹರ್ ನ ನಿಕಲೇ. ಅಪ್ನೆ ಜರೂರಿ ಸಾಮಾನ್ ಜೈಸೆ ಸೂಖೆ ಕಪಡೇ, ಟಾರ್ಚ್, ಖಾನೆ ಕಾ ಸೂಖಾ ಸಾಮಾನ್, ಪೀನೆ ಕಾ ಪಾನಿ ಔರ್ ಪ್ರಾಥಮಿಕ ಚಿಕಿತ್ಸಾ ಸಾಮಗ್ರಿ ಕಿ ಕಿಟ್ ತಯಾರ್ ರಖೇ. ಜರೂರಿ ಕಾಗಜಾತ್ ಜೈಸೆ ಪರಿವಾರ ಕೆ ಸಭಿ ಸದಸ್ಯೋ ಕೆ ಪಹಚಾನ್ ಪತ್ರ ವಾಟರ್ ಪ್ರೂಫ್ ಬ್ಯಾಗ್ ಮೇ ರಖೇ. ಗ್ಯಾಸ್ ಔರ್ ಬಿಜಲಿ ಕಿ ಸಪ್ಲೈ ಬಂದ್ ಕರ್ ದೇ. ತಯಾರಿ ಮೇ ಹೈ ಸಮಜ್ದಾರಿ. NDMA ದ್ವಾರಾ ಜನಹಿತ್ ಮೇ ಜಾರಿ. ಈಗ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಹಾಸನದ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತು ಮಾತನಾಡುತ್ತಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಇತ್ತೀಚೆಗೆ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪನೆಯನ್ನ ಮಾಡಲಾಗಿದೆ. ಆ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ, ಆ ಜಿಲ್ಲೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಸಂಶೋಧನೆಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಕೆಲಸವನ್ನು ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತಾ ಇದ್ದಾವೆ. ರೈತರಿಗೆ ಬೇಕಾದಂತಹ ಅಗತ್ಯ ಮಾಹಿತಿಯನ್ನು, ತರಬೇತಿಯನ್ನು, ಪ್ರಾತ್ಯಕ್ಷಿಕೆಗಳನ್ನು ನೀಡುವ ಮೂಲಕ ರೈತರನ್ನ ವೈಜ್ಞಾನಿಕವಾಗಿ ಮತ್ತೊಂದಷ್ಟು ಜಾಗೃತರಾಗಿ ಮಾಡತಕ್ಕಂತಹ ಕೆಲಸವನ್ನು ಈ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ಕೃಷಿ ವಿಜ್ಞಾನ ಕೇಂದ್ರ ಅಂತ ಅಂದ್ರೆ ಏನು, ಎಲ್ಲೆಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಇದ್ದಾವೆ, ಇವುಗಳ ಉದ್ದೇಶ ಏನು, ಏನು ಚಟುವಟಿಕೆಯನ್ನ ಮಾಡುತ್ತೆ, ನಮ್ಮ ರೈತ ಬಾಂಧವರು ಹೇಗೆ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಹೆಚ್ಚಿನ ಒಂದು ಅನುಕೂಲವನ್ನ ಮಾಡಿಕೊಳ್ಳಬಹುದು ಅಂತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿ ಹಾಗೂ ಅಲ್ಲಿಯ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ರಾಜೇಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರಗಳು ಬಹುತೇಕ ಎಲ್ಲಾ ಜಿಲ್ಲೆಯಲ್ಲಿಯೂ ಕೂಡ ಇದ್ದಾವೆ. ಏನು ಸರ್ ಕೃಷಿ ವಿಜ್ಞಾನ ಕೇಂದ್ರ ಅಂತ ಅಂದ್ರೆ? ಸರ್, ಕೃಷಿ ವಿಜ್ಞಾನ ಕೇಂದ್ರ ಅಥವಾ ICR ಕೃಷಿ ವಿಜ್ಞಾನ ಕೇಂದ್ರ ಅಂತ ಕರೀತಾರೆ. ಫಾರ್ಮ್ ಸೈನ್ಸ್ ಸೆಂಟರ್ ಅಂತಂದ್ರೆ ಅಂದ್ರೆ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ, ಕೃಷಿ ಸಂಬಂಧಿತ ವಿಷಯಗಳಿಗೆ ವೈಜ್ಞಾನಿಕ ಮಾಹಿತಿಯನ್ನ ರೈತ ಬಾಂಧವರಿಗೆ ಅಥವಾ ಸಂಬಂಧಪಟ್ಟವರಿಗೆ ನೀಡುವಂತಹ ಒಂದು ಇದು ಕೇಂದ್ರ ಇದೆ. ಆಕ್ಚುಲಿ ಈ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ICR ಕೃಷಿ ವಿಜ್ಞಾನ ಕೇಂದ್ರ ಅಂತ ಏನ್ ಹೇಳ್ತೀವಿ, ಇದು ICR ಅಂದ್ರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ನವದೆಹಲಿ ಇದೆಯಲ್ಲ, ಅದ್ರ ಕೂಸು ಇದು. ಅದು ದೇಶದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಸಹ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಿದೆ. ಕೆಲವು ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಕೊಟ್ಟಿದೆ. ಇನ್ನು ಕೆಲವು ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಕೊಟ್ಟಿದೆ. ಇನ್ನು ಕೆಲವನ್ನ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕೊಟ್ಟಿದೆ, ಹಾಗೆ ರಾಜ್ಯ ಸರ್ಕಾರಗಳಿಗೂ ಸಹ ಕೊಟ್ಟಿದೆ. ಹೀಗೆ ನಾವು ನೋಡೋದಾದ್ರೆ ನಮ್ಮ ದೇಶದಲ್ಲಿ ಪ್ರಸ್ತುತ 724 ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ನಮ್ಮ ರಾಜ್ಯದಲ್ಲಿ 33 ಕೃಷಿ ವಿಜ್ಞಾನ ಕೇಂದ್ರಗಳಿದೆ. ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಈಗ ನಮ್ಮ ಹಾಸನಕ್ಕೆ ಹೇಗಿದೆ ಕೃಷಿ ವಿಜ್ಞಾನ ಕೇಂದ್ರ, ಹಾಗೆ ಪ್ರತಿಯೊಂದು ಜಿಲ್ಲೆಗೆ ಇದೆ. ಕೆಲವು ಜಿಲ್ಲೆಗಳಿಗೆ, ಯಾವ ದೊಡ್ಡ ಜಿಲ್ಲೆಗಳಿವೆ, ಉದಾಹರಣೆಗೆ ತುಮಕೂರು, ಬೆಳಗಾವಿ, ಗುಲ್ಬರ್ಗ, ಇಂತಹ ಜಿಲ್ಲೆಗಳಿಗೆ ಮಾತ್ರ ಒಂದೊಂದು ಅಡಿಷನ್ ಕೊಟ್ಟಿದ್ದಾರೆ. ಅಂದ್ರೆ ಎರಡೆರಡಿದೆ, ಅಂದ್ರೆ 9 ತಾಲೂಕುಗಳಿಗಿದ್ರೆ 5 ತಾಲೂಕೊಂದು, 4 ತಾಲೂಕೊಂದು, ಹೀಗೆ ಆ 3 ಜಿಲ್ಲೆಗಳಿಗೆ ಮಾತ್ರ ಒಂದು ಅಡಿಷನ್ ಕೊಟ್ಟಿದ್ ಬಿಟ್ರೆ ಇನ್ನೆಲ್ಲಾ ಜಿಲ್ಲೆಗಳಲ್ಲೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರಗಳಿದೆ ಸರ್. ಇದನ್ನ ಪ್ರಥಮವಾಗಿ ಪ್ರಾರಂಭಿಸಿದ್ದು ಪಾಂಡಿಚೇರಿಯಲ್ಲಿ 1974 ಪ್ರಾರಂಭ ಆಯ್ತು. 1974 ಪ್ರಥಮವಾಗಿ ಪ್ರಾರಂಭ ಆಯ್ತು. ತದನಂತರ ನಮ್ಮ ರಾಜ್ಯದಲ್ಲಿ ನಮ್ಮ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಆಯ್ತು. ಅದಾದ್ಮೇಲೆ ನಮ್ದು ಹಾಸನದ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಆಯ್ತು. ನಮ್ದು ಎರಡನೇ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ರಾಜ್ಯದಲ್ಲಿ. ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರ ಪ್ರಥಮವಾಗಿ ಸ್ಥಾಪನೆಯಾಗಿದ್ದು ಪಡೆನೇಸಪುರ ತಾಲೂಕು ಗುಂಜಿಯೇವು ಫಾರ್ಮ್ನಲ್ಲಿ. ಅದು ಸ್ವಲ್ಪ ಜಿಲ್ಲಾ ಕೇಂದ್ರದಿಂದ ದೂರ ಆಗಿರೋದ್ರಿಂದ ರೈತ ಬಾಂಧವರಿಗೆ ಅನಾನುಕೂಲ ಆಗಬಾರ್ದಂತ ಹೇಳಿ, ತದನಂತರ ಕಳೆದ 26 ವರ್ಷದ ಹಿಂದೆ ಆ ಗುಂಜೇವು ಫಾರ್ಮ್ ಅಲ್ಲಿ ಏನು ಇತ್ತು ಆ ಕೃಷಿ ವಿಜ್ಞಾನ ಕೇಂದ್ರ, ಅದನ್ನ ಈ ಕಂದಲಿ ಸಮೀಪ ಇರುವ ಸಂಶೋಧನಾ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೆ ಈ ಕೃಷಿ ವಿಜ್ಞಾನ ಕೇಂದ್ರ, ಏನು ಕಂದಲಿ ಸಮೀಪದ ಕೃಷಿ ಸಂಶೋಧನಾ ಕೇಂದ್ರ ಇತ್ತು, ಅಲ್ಲಿ ತನ್ನ ಚಟುವಟಿಕೆಯನ್ನ ಮಾಡ್ತಾ ಬಂದಿದೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಮಾಡಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಎಲ್ಲಿ ಮೊದಲು ಪ್ರಾರಂಭ ಆಯಿತು, ಹೇಗೆ ಇದು ಹುಟ್ಟಿದ್ದು? ಇದು ಪ್ರಥಮವಾಗಿ ಉದ್ದೇಶ ಏನಂತಂದ್ರೆ, ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳಿದ್ದಾರೆ, ಸಾಮಾನ್ಯವಾಗಿ ಬಿಎಸ್ಸಿ ಅಗ್ರಿ, ಎಂಎಸ್ಸಿ ಅಗ್ರಿ ಮಾಡಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅವರು ತಮ್ಮ ಆಡಳಿತಾತ್ಮಕವಾಗಿ ವಿಷಯ ಆಗಲಿ ಅಥವಾ ಇನ್ನೊಂದು ಚಟುವಟಿಕೆಗಳಲ್ಲಿ ಅವರು ತಲ್ಲೀನರಾಗ್ಬಿಟ್ಟಿರ್ತಾರೆ. ಆದರೆ ಈ ಏನು ಹೊಸ ಹೊಸ ತಂತ್ರಜ್ಞಾನಗಳು ಬರುತ್ತವೆ, ಕೃಷಿ ಸಂಬಂಧಿತ ತಳಿಗಳಾಗಲಿ, ಬೀಜಗಳಾಗಲಿ ಅಥವಾ ಪ್ರಾಣಿಗಳಾಗಲಿ ಬಂದಿರ್ತವಲ್ಲ, ಅವೆಲ್ಲ ಕೆಲವು ಬಾರಿ ಅವರಿಗೆ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಇರ್ತಿರ್ಲಿಲ್ಲ. ನವೀನ ತಾಂತ್ರಿಕತೆಗಳ ಬಗ್ಗೆ ಅವರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇರ್ತಿತ್ತು. ಹಾಗಾಗಿ ರೈತ ಬಾಂಧವರಿಗೆ ಎಲ್ಲೋ ಒಂದ್ ಕಡೆ ಆ ನವೀನ ತಂತ್ರಜ್ಞಾನಗಳು ತಲುಪ್ತಾ ಇಲ್ಲ ಅನ್ನೋದು ಕೇಂದ್ರ ಸರ್ಕಾರದ ಮನಸ್ಸಿಗೆ ಬಂತು. ಹಾಗಾಗಿ ಏನ್ ಮಾಡಿದ್ರು ಅವರು, ಈಗ ನಮ್ಮ ರಾಜ್ಯ ಸರ್ಕಾರಗಳು ಒಂದ್ ಕಡೆ ರೈತರಿಗೆ ಅನುಕೂಲ ಮಾಡ್ಕೊಳ್ತಾ ಇರ್ತಾರೆ, ಅದು ಒಂದ್ ಕಡೆ ಆಯ್ತು. ಏನು ಅವರಿಗೆ ಪರಿಕರಗಳನ್ನ ಕೊಡುವಂಥದ್ದು ಸಬ್ಸಿಡಿ ಆಧಾರದ ಮೇಲೆ ಅಥವಾ ತಂತ್ರಜ್ಞಾನಗಳು ಅಥವಾ ಪ್ರಾತ್ಯಕ್ಷಿಕೆಯನ್ನ ಮಾಡುವಂಥದ್ದು ಇವೆಲ್ಲ ಮಾಡೋದು ಒಂದ್ ಕಡೆ ಆದ್ರೆ, ಇನ್ನೂ ಮುಂದುವರೆದು ವೈಜ್ಞಾನಿಕವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನ ತಲುಪಿಸಬೇಕು, ವಿಜ್ಞಾನವನ್ನ ಅವ್ರ ತಲೆಯಲ್ಲಿ ಹಾಕಬೇಕು, ಯಾಕೆ ಹೊಸ ತಳಿಗಳನ್ನ ಬೆಳಿಬೇಕು, ಆ ತಳಿಗೂ ಈ ತಳಿಗೂ ವ್ಯತ್ಯಾಸ ಏನು, ಈ ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ರೈತ ಬಾಂಧವರಲ್ಲಿ ತರಬೇಕು ಅಂತಂದ್ರೆ, ಆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಈಗ ಯಾವ ಬೆಳೆಗಳಿದಾವೆ ಆ ಬೆಳೆಗಳಿಗೆ ಆಧಾರದ ಮೇಲೆ ವಿಜ್ಞಾನಿಗಳನ್ನು ಇಡಬೇಕಲ್ಲಿ. ಆ ವಿಜ್ಞಾನಿಗಳ ಮೂಲಕ ರೈತ ಬಾಂಧವರಿಗೆ ನೇರವಾಗಿ ಮಾಹಿತಿಯನ್ನ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಒಬ್ಬ ಹಿರಿಯ ವಿಜ್ಞಾನಿಯಾಗಿ ಮುಖ್ಯಸ್ಥರನ್ನಿಟ್ಟು ಅವರು ಸಹ PhD ಇರ್ತಾರೆ. ಹಾಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರೆ ಈಗ ಸಸ್ಯ ಸಂರಕ್ಷಣೆ ಅವರು PhD, ಇನ್ನು ಆಹಾರ ಮೌಲ್ಯವರ್ಧನೆ ಅವರು PhD, ಆಮೇಲೆ ಅಗ್ರಾನಮಿ ಈ ಕೃಷಿ ಸಂಬಂಧಪಟ್ಟಂತಹ ಏನು ಚಟುವಟಿಕೆಗಳಿಗೆ ಅಥವಾ ಅಗ್ರಾನಮಿ ಬೇಸಾಯ ಶಾಸ್ತ್ರ ಬಗ್ಗೆ ಹೇಳೋದಾದ್ರೆ ಅವರು PhD. ಹೀಗೆ PhD ಮಾಡಿರ್ತಕ್ಕಂತಹ ಕೃಷಿ ವಿಜ್ಞಾನಿಗಳಿಂದ ನೇರವಾಗಿ ರೈತರಿಗೆ ವೈಜ್ಞಾನಿಕ ಮಾಹಿತಿಯನ್ನ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾನ್ಸೆಪ್ಟ್ ಬಂದು ಇದನ್ನು ಪ್ರಥಮವಾಗಿ ಪಾಂಡಿಚೇರಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಆ ಪಾಂಡಿಚೇರಿಯಲ್ಲಿ ಪ್ರಾರಂಭ ಮಾಡಿದ ಮೇಲೆ ಈ ರೈತ ಬಾಂಧವರಿಂದ ಮತ್ತೆ ಫೀಡ್ಬ್ಯಾಕ್ ತಕೋತಾರೆ. ರೈತರು ಹೇಳ್ತಾರೆ ಇದು ಬಹಳ ಅತ್ಯುತ್ತಮವಾಗಿದೆ, ನಮಗೆ ವೈಜ್ಞಾನಿಕ ಮಾಹಿತಿ ಸಿಗ್ತಾ ಇರೋದ್ರಿಂದ ನಮ್ಮ ಕೃಷಿಯಲ್ಲಿ ಏನು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ, ನಮಗೆ ನಿಜವಾಗಿ ಏನು ವಿಜ್ಞಾನ ಏನು ಅನ್ನೋದು ಅರ್ಥ ಆಗ್ತಾ ಇದೆ, ಹಾಗಾಗಿ ಇದು ಬಹಳ ಅತ್ಯುತ್ತಮವಾಗಿದೆ ಅಂತ ಅವರಿಂದ ನಮಗೆ ಮಾಹಿತಿ ಬಂದ ಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡ್ತದೆ, ಮತ್ತೆ ಪ್ರತಿ ರಾಜ್ಯದಲ್ಲೂ ಒಂದು ಎರಡು ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಸಹ ಒಂದೆರಡು ಸ್ಟಾರ್ಟ್ ಮಾಡ್ತಾರೆ, ಮೂಡಿಗೆರೆ ಮತ್ತು ಹಾಸನ. ಹಾಗೆ ಇನ್ನು 2004 ಬರುವ ಹೊತ್ತಿಗೆ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಮಾಡುತ್ತೆ, ಇವು ಕೃಷಿ ವಿಜ್ಞಾನ ಕೇಂದ್ರಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಪ್ರತಿಯೊಂದು ಜಿಲ್ಲೆಗೂ ಸಹ ಒಂದೊಂದು ಮಾಡೋಣ. ಸೊ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಕೃಷಿ ಸಂಬಂಧಿತ ಎಲ್ಲಾ ಚಟುವಟಿಕೆಗಳು, ಈಗ ಒಂದು ತೋಟಗಾರಿಕೆ ಅಂತಂದ್ರೆ ತೋಟಗಾರಿಕೆ ಇಲಾಖೆ ಹೋಗಬೇಕು, ತರಕಾರಿ ಬಗ್ಗೆ ಕೇಳಬೇಕು ಅಥವಾ ತೆಂಗಿನ ಮರದ ಬಗ್ಗೆ ಕೇಳಬೇಕು ಅಂದ್ರೆ ರಾಗಿ ಕೇಳಬೇಕು ಅಂದ್ರೆ ಕೃಷಿ ಇಲಾಖೆ ಹೋಗಬೇಕು, ಅಥವಾ ಕುರಿ ಮೇಕೆ ಸಾಕಬೇಕು ಅಂದ್ರೆ ಪಶುಸಂಗೋಪನೆ ಇಲಾಖೆ ಹೋಗಬೇಕು. ಇದು ರೈತರಿಗೆ ತೊಂದರೆ ಆಗುತ್ತೆ, ಒಂದೊಂದು ಇಲಾಖೆಗೆ ಹೋಗ್ಬಿಟ್ಟು ಮಾಹಿತಿಯನ್ನು ಕೇಳಲಿಕ್ಕಾಗಲ್ಲ. ಹಾಗಾಗಿ ಎಲ್ಲಾ ವಿಜ್ಞಾನಿಗಳು ಆ ಸಂಬಂಧಪಟ್ಟಂತ ಎಲ್ಲಾ ವಿಜ್ಞಾನಿಗಳು ಒಂದ್ ಕಡೆ ಇದ್ರೆ, ಅದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿದ್ರೆ ಒಬ್ಬ ರೈತರು ಬಂದ್ರೆ ಎಲ್ಲಾ ರೀತಿಯ ಮಾಹಿತಿಯನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಡ್ಕೊಂಡು ಹೋಗಬಹುದು ಅನ್ನೋ ಉದ್ದೇಶದಿಂದ ಕೃಷಿ ವಿಜ್ಞಾನ ಕೇಂದ್ರಗಳ ಸ್ಥಾಪನೆ ಆಗುತ್ತೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಬಂದ್ರೆ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳು ಯಾವ್ಯಾವು, ತೋಟಗಾರಿಕೆ ಬೆಳೆಗಳಿದಾವೆ, ಪಶು ಸಂಗೋಪನೆ ಇದೆ, ಮತ್ತೆ ಬೆಳೆದಂತ ಬೆಳೆಗೆ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಮಾಡಿ ಸಂಬಂಧಪಟ್ಟಂಗೆ ನಾವು ಮತ್ತೆ ಗೃಹ ವಿಜ್ಞಾನಿಗಳನ್ನ ನೇಮಿಸಿಕೊಂಡಿದ್ವಿ, ಮತ್ತೆ ಸಸ್ಯ ಸಂರಕ್ಷಣೆ, ಕೀಟ ನಿವಾರಣೆ ರೋಗ ನಿವಾರಣೆಗೆ ಸಂಬಂಧಪಟ್ಟಂತೆ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳನ್ನ ಇಟ್ಕೊಂಡಿದ್ವಿ, ಪ್ರಾಣಿ ಮತ್ತೆ ಪಶುಸಂಗೋಪನೆ ಸಂಬಂಧಪಟ್ಟಂತೆ ಅನಿಮಲ್ ಹಸ್ಬೆಂಡ್ರಿ ಸೈಂಟಿಸ್ಟ್ ಗಳನ್ನ ಇಟ್ಕೊಂಡು, ಹೀಗೆ ನಮ್ಮ ಜಿಲ್ಲೆಗೆ ಬೇಕಾದಂತ ವಿಜ್ಞಾನಿಗಳನ್ನ 6 ವಿಜ್ಞಾನಿಗಳು ಮತ್ತೆ ನಾನು ಮುಖ್ಯಸ್ಥನಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಅಲ್ಲಿ ತಾವ್ ಹೇಳಿದ್ರೆ ವಿಜ್ಞಾನಿಗಳು ಇರ್ತಾರೆ ಅಂತ ಹೇಳಿ, ಅವ್ರ ಜೊತೆಗೆ ಇನ್ನು ಸಪೋರ್ಟಿಂಗ್ ಸ್ಟಾಫ್ಸ್ ಕೂಡ ಇರ್ತಾರೆ, ಯಾರ್ಯಾರೆಲ್ಲ ಇರ್ತಾರೆ, ಅವ್ರದ್ದು ಒಂದು ವರ್ಕ್ ಪ್ರೊಫೈಲ್ ಹೇಗಿರುತ್ತೆ? ಈಗ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ನನ್ನ ಕೆಲಸ ವೈಜ್ಞಾನಿಕವಾಗಿ ಮಾಹಿತಿಯನ್ನು ಕೊಡೋ ಜೊತೆಗೆ ಒಂದು ಏನು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳುವಂಥದ್ದು ನನ್ನ ಜವಾಬ್ದಾರಿ ಆಗುತ್ತೆ. ಎರಡನೇ ವಿಚಾರ, 6 ಜನ ವಿಜ್ಞಾನಿಗಳು ಇರ್ತಾರೆ ನನ್ನ ಜೊತೆ. ನಾನಾಗ್ಲೇ ಹೇಳ್ದಂಗೆ ಒಬ್ರು ಅನಿಮಲ್ ಹಸ್ಬೆಂಡ್ರಿ ಇದಾರೆ, ಪಶುಸಂಗೋಪನೆ ವಿಜ್ಞಾನಿಗಳಿದ್ದಾರೆ, ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಿದ್ದಾರೆ, ಗೃಹ ವಿಜ್ಞಾನ ವಿಜ್ಞಾನಿಗಳಿದ್ದಾರೆ, ತೋಟಗಾರಿಕಾ ವಿಜ್ಞಾನಿಗಳಿದ್ದಾರೆ, ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಿದ್ದಾರೆ, ಮತ್ತೆ ಮಣ್ಣು ಮತ್ತು ನೀರು ಪರೀಕ್ಷೆ ಬಹಳ ಉತ್ತಮವಾದಂತೆ. ಯಾಕೆಂದ್ರೆ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದಾಗ್ಲಿ ಅಥವಾ ಕೀಟನಾಶಕಗಳನ್ನು ಬಳಸೋದಾಗ್ಲಿ ಎಲ್ಲವೂ ಸಹ ವೈಜ್ಞಾನಿಕವಾಗಿ ನಾವು ಹಾಕಬೇಕು ಹೊರತು ಅಥವಾ ಸಿಂಪರಣೆ ಮಾಡಬೇಕು ಹೊರತು ಯಥೇಚ್ಛವನ್ನು ಮಾಡ್ತಾ ಹೋದ್ರೆ ಪರಿಸರ ಹಾಳಾಗ್ತದೆ. ಹಾಗಾಗಿ ಈ 6 ವಿಜ್ಞಾನಿಗಳು ಆಯಾ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ರೈತರಿಗೆ ಮಾಹಿತಿ ಕೊಡೋದ್ರ ಜೊತೆಗೆ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾರೆ, ಕ್ಷೇತ್ರ ಪರೀಕ್ಷೆಗಳನ್ನು ಮಾಡ್ತಾರೆ, ತರಬೇತಿಗಳನ್ನ ಮಾಡ್ತಾರೆ. ಇದು ಒಂದು ಮುಖ್ಯಸ್ಥರಾಯ್ತು, ಎರಡನೇದು 6 ವಿಜ್ಞಾನಿಗಳಾಯ್ತು. ಇನ್ನು ಒಬ್ಬರು ಕಂಪ್ಯೂಟರ್ ಅಸಿಸ್ಟೆಂಟ್ ಅಂತ ಇರ್ತಾರೆ. ಕಂಪ್ಯೂಟರ್ ಅಸಿಸ್ಟೆಂಟ್ ಏನ್ ಕೆಲಸ, ವಿಜ್ಞಾನಿಗಳಿಂದ ಬಂದಂತ ಮಾಹಿತಿಯನ್ನ ಜಿಲ್ಲಾ ಮಟ್ಟದ ಎಲ್ಲಾ ಮಾಹಿತಿಯನ್ನ ಅವರು ಮ್ಯಾನೇಜ್ಮೆಂಟ್ ಮಾಡೋದ್ ಕೆಲಸ ಅವರದು. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ರಾಗಿ ಎಷ್ಟು ಎಕರೆಲ್ಲಿದೆ ಅಥವಾ ತೆಂಗು ಎಷ್ಟು ಎಕರೆಲ್ಲಿದೆ, ಅಲ್ಲಿ ಬರುವಂತ ಕೀಟಗಳು ಯಾವುವು ಅಥವಾ ಎಷ್ಟು ಇಳುವರಿ ಬರ್ತಾ, ಹೀಗೆ ಎಲ್ಲಾ ರೀತಿಯ ಮಾಹಿತಿ ಹಾಕೋದು. ಇನ್ನೊಬ್ರು ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಇರ್ತಾರೆ, ಅವ್ರಿಗೆ ಸಂಬಂಧಪಟ್ಟಂತೆ ಈಗ ನಮ್ಮ ಮಣ್ಣು ಮತ್ತು ನೀರು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅವರು ಅಲ್ಲಿ ಸಹಾಯಕರಾಗಿ ಮಣ್ಣು ಮತ್ತು ನೀರು ಪರೀಕ್ಷೆಗೆ ಕಾರ್ಯವನ್ನ ನಿರ್ವಹಿಸ್ತಾರೆ. ಇನ್ನು ಉಳಿದಂತೆ ಸ್ಟಾಫ್ ಏನು 9 ಜನ ಇದ್ದಾರೆ, ಅವರು ನಾವು ಸಹ ಒಂದು ಕ್ಷೇತ್ರವನ್ನ ಇಟ್ಕೊಂಡು ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಒಂದು ಕ್ಷೇತ್ರ ಇರ್ತದೆ, ಅಲ್ಲೂ ಸಹ ನಾವು ಪ್ರಾತ್ಯಕ್ಷಿಕಗಳನ್ನು ಏರ್ಪಡಿಸ್ತೀವಿ. ಈಗ ಯಾವ್ದಾದ್ರು ಹೊಸ ರಾಗಿ ಬಿಡುಗಡೆ ಆಗ್ತದೆ, ಈಗ ಹೊಸತಳಿ ರಾಗಿ KMR 630 ಎಲ್ಲಿ ನೋಡ್ಕೋಬೇಕು ರೈತರು, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಾಗ ಹೊಸ ತಳಿ ಉಪಯೋಗಿಸಿ ಈಗ KMR 631 ರಾಗಿ ಬಂದಿದೆ ಅಂತ ಹೇಳ್ತೀವಿ. ಹೌದಾ ಸರ್ ಹೇಗಿರುತ್ತೆ ಅಂದಾಗ ಎಲ್ಲೂ ಹೋಗಿ ನೋಡಿ ಅಂತ ಹೇಳಕ್ಕಾಗಲ್ಲ, ನಮ್ಮ ಫಾರ್ಮ್ ಅಲ್ಲೇ ಇದೆ ನೋಡಿ. ಮತ್ತೆ ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ತೀವಿ, ನಾವು ಒಂದು ಕ್ಷೇತ್ರೋತ್ಸವವನ್ನು ಮಾಡ್ತೀವಿ, ಆ ಕೆಲವು ರೈತರನ್ನ ಕರಿತೀವಿ, ಕರೆದಾಗ ಅವ್ರು ಬಂದು ನೋಡ್ಕೊಂಡು ಓ ಹೌದು ಆ ತಳಿಗೂ ಈ ತಳಿಗೂ ವ್ಯತ್ಯಾಸ ಒಂದು ಮನದಟ್ಟು ಮಾಡ್ಕೊಂಡು ಹೋಗ್ತಾರೆ. ಇದು ನಮ್ಮ ಉದ್ದೇಶ ಸರ್. ಈ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ಪ್ರತಿ ವರ್ಷವೂ ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ, ಇದುವರೆಗೆ ಏನೇನು ಮುಂಚೂಣಿ ಪ್ರಾತ್ಯಕ್ಷಿಕೆಗಳು ಆಗಿದ್ದಾವೆ, ಈ ಸಾಲಿನಲ್ಲಿ ಏನ್ ಆಗ್ತಾ ಇದ್ದಾವೆ, ಇದರಿಂದ ನಮ್ಮ ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 3 ತರದ ಪ್ರಮುಖವಾದ ಚಟುವಟಿಕೆಗಳನ್ನ ಮಾಡ್ತೀವಿ. ಒಂದು ಕ್ಷೇತ್ರ ಪರೀಕ್ಷೆಗಳು. ಕ್ಷೇತ್ರ ಪರೀಕ್ಷೆಗಳು ಅಂತಂದ್ರೆ ಈಗ ಯಾವುದೋ ಒಂದು ಇಲ್ಲಿ ನಮಗೆ ಬೇಕಾಗಿರುತ್ತೆ ತಂತ್ರಜ್ಞಾನ, ಬಟ್ ಈ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಸಂಸ್ಥೆ ಸಂಶೋಧನೆ ನಡೆಸಿ ತಂತ್ರಜ್ಞಾನ ಕೊಟ್ಟಿರಲ್ಲ ನಮಗೆ. ನನಗೆ ಯಾವುದೋ ಉತ್ತರ ಪ್ರದೇಶದಲ್ಲಿ ಅಥವಾ ತಮಿಳುನಾಡಲ್ಲಿ ಯಾವುದೋ ಒಂದು ಕೃಷಿ ವಿಶ್ವವಿದ್ಯಾಲಯ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿರ್ತದೆ. ಅದನ್ನ ನಾವು ನೇರವಾಗಿ ತಂದು ಇಲ್ಲಿ ಮುಂಚೂಣಿ ಪ್ರತ್ಯಕ್ಷಕ್ಕೆ ಮಾಡಕ್ಕಾಗಲ್ಲ. ನಾನೇನ್ ಮಾಡಬೇಕು, ಆ ತಂತ್ರಜ್ಞಾನ ಇಲ್ಲಿ ನಮಗೆ ಸೂಕ್ತವಾಗುತ್ತಾ ಅಂತ ಪರೀಕ್ಷೆ ಮಾಡಬೇಕು, ಹೊಂದುತ್ತೋ ಇಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡಬೇಕು. ಅದನ್ನ ತಂದು ನಾನು 2 ವರ್ಷಗಳ ಕಾಲ ರೈತರ ತಾಕಿನಲ್ಲಿ ಪರೀಕ್ಷೆ ಮಾಡ್ತೀವಿ. ಯಾಕೆಂದ್ರೆ ರೈತರಿಗೂ ನಂಬಿಕೆ ಬರಬೇಕಲ್ಲ ಆ ತಂತ್ರಜ್ಞಾನದ ಬಗ್ಗೆ, ಮತ್ತೆ ಅವ್ರದ್ದು ಕೂಡ ಪ್ರತಿಕ್ರಿಯೆ ಬೇಕಾಗುತ್ತೆ, ಅವರು ಇನ್ವಾಲ್ವ್ಮೆಂಟ್ ಸಹ ಇರ್ತದೆ, ಅವರು ಸಹ ಇದರಲ್ಲಿ ಸೇರ್ಕೊಂಡಿರ್ತಾರೆ. ಆಕ್ಚುಲಿ ಅವ್ರ ತಾಕಿನಲ್ಲಿ ಅವ್ರ ಕೈಯಲ್ಲೇ ಮಾಡಿಸೋದ್ರಿಂದ ಆ ಕ್ಷೇತ್ರ ಪರೀಕ್ಷೆಗಳನ್ನ ಅವ್ರ ತಾಕಿನಲ್ಲಿ ಈ ತಂತ್ರಜ್ಞಾನ ಏನಿರ್ತದೆ ಅವ್ರ ಕ್ಷೇತ್ರದಲ್ಲೇ ಪರೀಕ್ಷೆ ಮಾಡಿಸ್ತೀವಿ. ಸೊ ಒಂದು ಅವ್ರಿಗೆ ನಂಬಿಕೆ ಬರ್ತದೆ, ಅವ್ರು ಮಾಡಿದ್ರೆ ನಮಗೂ ಸಹ ನಂಬಿಕೆ ಬರ್ತದೆ. ಏನಾದ್ರೂ ಸೂಕ್ತವಾಯ್ತು ಆ ತಂತ್ರಜ್ಞಾನ ಅಂತಂದ್ರೆ ನಂತರ ಮುಂಚೂಣಿ ಪ್ರತ್ಯಕ್ಷಕ್ಕೆ ಹೋಗ್ತೀವಿ. ಸೊ ಹೀಗೆ ಪ್ರಥಮವಾಗಿ ಎಲ್ಲಿ ಬೇರೆ ಕಡೆಯಿಂದ ತಂತ್ರಜ್ಞಾನವನ್ನು ತಂದು ಇಲ್ಲಿ ಪರೀಕ್ಷೆ ಮಾಡೋದು ಒಂದು ಚಟುವಟಿಕೆ ನಮ್ದು, ಅದು ಕ್ಷೇತ್ರ ಪರೀಕ್ಷೆ ಅಂತ ಹೇಳಿ. ಇನ್ನೊಂದು ಮುಂಚೂಣಿ ಪ್ರಾತ್ಯಕ್ಷಿಕೆಗಳು. ಮುಂಚೂಣಿ ಪ್ರಾತ್ಯಕ್ಷಿಕೆ ಅಂತಂದ್ರೆ ಈಗ ಯಾವುದೋ ಒಂದು ಹೊಸ ತಂತ್ರಜ್ಞಾನ ಬಂತು, ಅದು ಇಲಾಖೆಗೆ ಗೊತ್ತಿಲ್ಲ ಅಥವಾ ರೈತರು ಗೊತ್ತಿಲ್ಲ, ಅಂತದನ್ನ ಪ್ರಥಮವಾಗಿ ನಾವು ಒಂದು ಪ್ರಾತ್ಯಕ್ಷಿಕೆ ಮಾಡ್ತೀವಲ್ಲ ಅದು ಮುಂಚೂಣಿ ಪ್ರಾತ್ಯಕ್ಷಿಕೆ. ಅದನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರದವರು ಮಾಡ್ತೀವಿ. ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆ ಮಾಡಿ ನಮ್ಮ ರಾಜ್ಯ ಸರ್ಕಾರ ಇಲಾಖೆಗಳಿಗೆ ಅಥವಾ ರೈತ ಬಾಂಧವರಿಗೆ ಮನವರಿಕೆ ಮಾಡಿಕೊಟ್ಮೇಲೆ ತದನಂತರ ಹೆಚ್ಚು ಜನಪ್ರಿಯಗೊಳಿಸೋದಕ್ಕೆ ಪ್ರಾತ್ಯಕ್ಷಿಕೆಗಳನ್ನ ನಮ್ಮ ರಾಜ್ಯ ಸರ್ಕಾರದ ಇಲಾಖೆಗಳು ಮಾಡ್ತಾ ಹೋಗ್ತಾರೆ. ಅದು ಎರಡನೇ ಮುಂಚೂಣಿ ಪ್ರಾತ್ಯಕ್ಷಿಕೆ. ಮೂರನೇದು ತರಬೇತಿಗಳು. ತರಬೇತಿಗಳೇನು, ಈಗ ನಾವು ಏನೇನು ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ಮಾಡ್ತೀವಿ, ಕ್ಷೇತ್ರ ಪರೀಕ್ಷೆಗಳನ್ನ ಮಾಡ್ತೀವಿ, ಅದ್ರ ಸಂಬಂಧಪಟ್ಟಂಗೆ ನಾವು ತರಬೇತಿಗಳನ್ನ ಮಾಡಬೇಕು. ಇಲ್ಲಿ ನಾವು ಹೇಗೆ ಕ್ಷೇತ್ರ ಪರೀಕ್ಷೆಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ, ಹೇಗೆ ಮುಂಚೂಣಿ ಪ್ರತ್ಯಕ್ಷಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ, ಹೇಗೆ ನಾವು ತರಬೇತಿಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಂತಂದ್ರೆ ನಾವು ಒಂದು PRA ಟೆಸ್ಟ್ ಅಂತ ಮಾಡ್ತೀವಿ. ಆ ಹಳ್ಳಿಗೆ ಹೋಗಿ ನಾವು ಒಂದು ಸರ್ವೆ ಮಾಡ್ತೀವಿ. ಸರ್ವೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಏನ್ ತೊಂದರೆಗಳಿದೆ, ಕೀಟಬಾಧೆ ಇದೆಯಾ, ಇಳುವರಿ ಕಡಿಮೆ ಇದೆಯಾ, ಅಥವಾ ಮಣ್ಣಿನ ಫಲವತ್ತತೆ ಇಲ್ವಾ, ಈ ಒಂದು ತಾಲೂಕಿಗೆ ಒಂದೊಂದು ಹಳ್ಳಿಯಂತೆ ಒಂದು ಪ್ರತಿನಿಧಿ ಹಳ್ಳಿ ತಗೊಂಡು ಅಲ್ಲಿ ಹೋಗ್ಬಿಟ್ಟು ನಾವು ಸರ್ವೆ ಮಾಡ್ತೀವಿ. ಆ ಸರ್ವೆ ಮಾಡಿ ನೋಡಿದಾಗ ಅಲ್ಲಿ ಏನೇನು ತೊಂದರೆಗಳಿದೆ ಅಂತ ನಾವು ಪತ್ತೆ ಹಿಡ್ಕೋತೀವಿ. ಆ ತೊಂದರೆಗಳ ಆಧಾರದ ಮೇಲೆ ನಾವು ಈ ಕ್ಷೇತ್ರ ಪರೀಕ್ಷೆ, ಮುಂಚೂಣಿ ಪ್ರಾತ್ಯಕ್ಷಿಕೆ ಮತ್ತು ತರಬೇತಿಗಳನ್ನ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತೀವಿ. ಇದಕ್ಕೆ ಒಂದು ಆಕ್ಷನ್ ಪ್ಲಾನ್ ಅಂತ ಮಾಡ್ಕೊತೀವಿ. ನಾವು ಇಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಮ್ಮ ಏನು ವಿಜ್ಞಾನಿಗಳಿರ್ತಾರೆ, ನಮಗಿಂತ ಮೇಲ್ಪಟ್ಟ ವಿಜ್ಞಾನಿಗಳಿರ್ತಾರೆ, ನಮ್ಮ ಏನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ವಿಜ್ಞಾನಿಗಳಿರ್ತಾರೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿರ್ತಾರೆ, ಅವ್ರ ಮುಂದೆ ನಾವು ಪ್ರೆಸೆಂಟ್ ಮಾಡ್ತೀವಿ. ಇದು ನಮಗೆ ನಮ್ಮ ಜಿಲ್ಲೆಯಲ್ಲಿ ಕಂಡು ಬಂದಂತಹ ಪ್ರಾಬ್ಲಮ್ಸ್, ಅದಕ್ಕೆ ಸೂಕ್ತವಾಗಿ ಇಂಥದನ್ನ ಕ್ಷೇತ್ರ ಪರೀಕ್ಷೆ ಮಾಡಬೇಕು ಅಂತಿದ್ದೀವಿ ಅಂತ ಪ್ರೆಸೆಂಟ್ ಮಾಡ್ತೀವಿ, ಇಂಥದನ್ನ ಮುಂಚೂಣಿ ಪ್ರತ್ಯಕ್ಷಗಳನ್ನ ಮಾಡಬೇಕು ಅಂತಿದ್ದೀನಿ ಪ್ರೆಸೆಂಟ್ ಮಾಡ್ತೀವಿ. ಅವರು ಒಪ್ಪಿಕೊಂಡ್ರೆ ಆಮೇಲೆ ನಾವು ಇದನ್ನ ಆ ಒಂದು ವರ್ಷದಲ್ಲಿ ನಾವು ಕ್ಷೇತ್ರ ಪರೀಕ್ಷೆಗಳನ್ನ, ಮುಂಚೂಣಿ ಪ್ರತ್ಯಕ್ಷಗಳನ್ನ, ತರಬೇತಿಗಳನ್ನ ಮಾಡ್ತಾ ಹೋಗ್ತೇವೆ. ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗುವಂತಹ ಚಟುವಟಿಕೆಗಳು. ಈಗ ತರಬೇತಿಯ ಬಗ್ಗೆ ಹೇಳಿದ್ರಿ, ತರಬೇತಿಯನ್ನ ಯಾರಿಗೆ ಕೊಡ್ತೀರಾ ಮತ್ತೆ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿ ದೊರಕುತ್ತೆ? ತರಬೇತಿಗಳನ್ನ ನಾವು ರಾಜ್ಯ ಸರ್ಕಾರದ ಇಲಾಖಾ ಅಧಿಕಾರಿಗಳಿಗೆ ಕೊಡ್ತೀವಿ. ಆಮೇಲೆ ಈ ಸ್ವಯಂ ಸೇವಾ NGOs ಇರ್ತಾವಲ್ಲ, ಆ ಸಂಘದ ಸದಸ್ಯರುಗಳಿಗೂ ಕೊಡ್ತೀವಿ, ರೈತ ಬಾಂಧವರು ಕೊಡ್ತೀವಿ. ರೈತರಲ್ಲಿ ಯೂತ್ಸ್ಗೆ ಬೇರೆ ಇದೆ ಆಕ್ಚುಲಿ, ಈ ಎಂಟರ್ಪ್ರೈಸಿಂಗ್, ಈ ಒಂದು ಸ್ವಉದ್ಯೋಗ ಸ್ಥಾಪನೆ ಮಾಡೋ ರೀತಿಯಲ್ಲಿ ಅವರಿಗೆ ಕೆಲವು ತರಬೇತಿಗಳನ್ನ ಕೊಡ್ತೀವಿ. ಮಹಿಳೆಯರಿಗೆ ಸಮೇತ ತರಬೇತಿ ಕೊಡ್ತೀವಿ. ಮಹಿಳೆಯರಿಗೆ ಸಂಬಂಧ ಮೌಲ್ಯವರ್ಧನೆ, ಆಹಾರವನ್ನ ಹೇಗೆ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವಂತದ್ದು, ಈ ಮೌಲ್ಯವರ್ಧನೆ ಬಗ್ಗೆ ಕೊಡ್ತೀವಿ. ಮತ್ತೆ ಈ ಬೆಳೆ ಹಾರ್ವೆಸ್ಟ್ ಆದ್ಮೇಲೆ ಯಾವ ರೀತಿ ಶೇಖರಣೆ ಮಾಡಿಡಬೇಕು, ಮಾರಾಟ ಎಲ್ಲೆಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಅವಕಾಶಗಳಿದೆ, ಈ ಒಂದು ಸಂಬಂಧಪಟ್ಟಂತೆ ಸಹ ರೈತ ಮಹಿಳೆಯರಿಗೆ, ರೈತರಿಗೆ ಮಾಹಿತಿ ಕೊಡ್ತೀವಿ. ಮತ್ತೆ ಯುವಕರಿಗೆ ಒಂದು ಸ್ವಉದ್ಯೋಗ ಸ್ಟಾರ್ಟ್ ಮಾಡೋದಕ್ಕೆ ಏನೇನು ಯಾವ ರೀತಿ ಬೇಕು ಅಂತೇಳಿ, ಉದಾಹರಣೆಗೆ ಈ ನಮ್ದು ಏಪಿಕಲ್ಚರ್, ಜೇನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇವೆಲ್ಲ ಬಹಳ ಆದಾಯ ಕೊಡುವಂತ ಒಂದು ಉದ್ಯೋಗ. ಆ ಉದ್ಯೋಗ ಸ್ಥಾಪನೆ ಮಾಡೋದಕ್ಕೆ ನಾವು ನಮ್ಮಲ್ಲಿ ತರಬೇತಿಗಳನ್ನ ಕೊಟ್ಟು ಯುವಕರಿಗೆ ಅದನ್ನ ಸ್ಥಾಪನೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಸ್ಥಾಪನೆ ಮಾಡುವ ಉದ್ದೇಶ ಏನು ಕೇಂದ್ರ ಸರ್ಕಾರ ಅಂತಂದ್ರೆ, ಮೊದಲನೇ ಅಂತಂದ್ರೆ ತಂತ್ರಜ್ಞಾನ ಮೌಲ್ಯಮಾಪನೆ. ನಾನು ಹೇಳ್ದಲ್ಲ ಆಗ್ಲೇ, ಬೇರೆ ಎಲ್ಲೋ ತಂತ್ರಜ್ಞಾನ ಇರ್ತದೆ, ಅದ್ ನಮ್ ಜಿಲ್ಲೆ ಸೂಕ್ತವಾಗುತ್ತೋ ಇಲ್ಲ ಅಂತ ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ದಲ್ಲ, ತಂತ್ರಜ್ಞಾನ ಮೌಲ್ಯಮಾಪನೆ. ಎರಡದು ಅಳವಡಿಕೆಗೆ ಪ್ರಾತ್ಯಕ್ಷಿಕೆ. ಈಗ ನಾವು ತಂದು ಪರೀಕ್ಷೆ ಮಾಡಿದ್ವಿ, ನಮ್ ಜಿಲ್ಲೆ ಸೂಕ್ತ ಅಂತ ಗೊತ್ತಾಯ್ತು, ಅದನ್ನ ಅಳವಡಿಕೆ ಮಾಡ್ಬೇಕು ಅಂದ್ರೆ ರೈತರಿಗೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ಬೇಕಲ್ಲ, ಅಳವಡಿಕೆಗಾಗಿ ಪ್ರಾತ್ಯಕ್ಷಿಕೆ. ಮತ್ತೆ ಸಾಮರ್ಥ್ಯ ಅಭಿವೃದ್ಧಿ. ಸಾಮರ್ಥ್ಯ ಅಭಿವೃದ್ಧಿ ಅಂದ್ರೆ ಟ್ರೈನಿಂಗ್, ಅವ್ರ ಸಾಮರ್ಥ್ಯವನ್ನ ಅಭಿವೃದ್ಧಿ ಪಡಿಸೋದು, ಮಾಹಿತಿಯನ್ನ ಅವ್ರಿಗೆ ಕೊಟ್ಟು ಅವ್ರನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ, ಮಾಹಿತಿ ಬಲ, ಅದನ್ನ ಕೊಟ್ಟು ಅವ್ರಿಗೆ ಅಭಿವೃದ್ಧಿ ಪಡ. ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಉದ್ದೇಶಗಳು. ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಸ್ಥಾಪನೆ ಮಾಡಿದ ಉದ್ದೇಶ ಇದಾಗಿದೆ. ಇದರ ಜೊತೆಗೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನೇನು ಚಟುವಟಿಕೆ ನಡೀತದೆ, ಚಟುವಟಿಕೆಗಳು ನಾನಾಗ್ಲೇ ಹೇಳಿದಾಗೆ, ಒಂದು ಕ್ಷೇತ್ರ ಪರೀಕ್ಷೆ, ಬೇರೆ ಕಡೆ ಇರುವಂತಹ ತಂತ್ರಜ್ಞಾನವನ್ನು ತಂದು ಪರೀಕ್ಷೆ ಮಾಡಿ ಸೂಕ್ತವೋ ಇಲ್ವೋ ಅಂತ ಪರೀಕ್ಷೆ ಮಾಡೋದು, ಅದೊಂಥರ ಸಂಶೋಧನೆ, ಶಾರ್ಟ್ ಟೈಮ್ ರಿಸರ್ಚ್. ಆಕ್ಚುಲಿ ಈಗ ನಾವು ಬಿಗ್ ರಿಸರ್ಚ್ ಅಂತಂದ್ರೆ ಇಲ್ಲಿ ಏನ್ ತೊಂದರೆ ಆಗುತ್ತೆ ಅಂತ ನಾವು ರಿಸರ್ಚ್ ಗೆ ಫೀಡ್ಬ್ಯಾಕ್ ಕೊಟ್ಟು, ಅವ್ರಿಗೆ ಹಿಮ್ಮುಖ ಮಾಹಿತಿ ಕೊಟ್ಟು, ಅವರು ಸಂಶೋಧನೆ ಮಾಡಿ ಆ ತಂತ್ರಜ್ಞಾನ ಡೆವಲಪ್ ಆಗಿ ನಮಗ್ ಬಂದು ತಲುಪೋ ಹೊತ್ತಿಗೆ 4-5 ವರ್ಷ ಆಗುತ್ತೆ. ಇಲ್ಲಿ ಏನಾಗ್ತದೆ, ಸಪೋಸ್ ಒಂದು ತೆಂಗಿಗೆ ಬಿಳಿ ನೊಣ ಕಾಟ ಶುರುವಾಯಿತು, ಈಗ ನಾವೇನ್ ಮಾಡಿದ್ವಿ ಅದಕ್ಕೆ, ನಾವು ಆ ಬಿಗ್ ರಿಸರ್ಚ್ ಗೆ ಇನ್ಫಾರ್ಮೇಶನ್ ಕೊಟ್ವಿ, ಹಿಮ್ಮುಖ ಮಾಹಿತಿನೂ ಕೊಟ್ವಿ ಸಂಶೋಧನೆಗೆ. ಬಟ್ ಸದ್ಯಕ್ಕೆ ನಾವೇನ್ ಮಾಡಿದ್ವಿ, ಬೇರೆ ಎಲ್ಲೋ ಇರತಕ್ಕಂತ ಒಂದು ತಂತ್ರಜ್ಞಾನವನ್ನು ಇಲ್ಲಿ ತಂದು ಪರೀಕ್ಷೆ ಮಾಡಿದ್ವಿ. ಸರಿ ಹೊಂದುತ್ತೆ ಅಂತ ಗೊತ್ತಾಯ್ತು. ಈ ಮೇಟಗ್ ನಾವು ನಮ್ಮ ಮುಂಚಿನ ಪ್ರತ್ಯಕ್ಷಗಳನ್ನು ಶುರು ಮಾಡಿ ರೈತರ ಮಾಹಿತಿಯನ್ನು ಕೊಡಕ್ಕೆ ಶುರು ಮಾಡಿದ್ವಿ. ಈ ರೀತಿ ಶಾರ್ಟ್ ಟರ್ಮ್ ರಿಸರ್ಚ್ ಕ್ಷೇತ್ರ ಪರೀಕ್ಷೆಗಳು, ಎರಡನ್ನ ಮುಂಚೂಣಿ ಪ್ರಾತ್ಯಕ್ಷಗಳು. ನಾನಾಗ್ಲೇ ಹೇಳ್ದಂಗೆ ಯಾವ್ದೋ ತಂತ್ರಜ್ಞಾನ ಸೂಕ್ತವಾಗಿದೆ, ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರ್ಬೋದು ಅಥವಾ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರ್ಬೋದು ಅಥವಾ ಸಂಶೋಧನಾ ಕೇಂದ್ರ ಮಾಡಿರ್ಬೋದು. ಆ ತಂತ್ರಜ್ಞಾನ ಈ ಒಂದು ನಮ್ಮ ಜಿಲ್ಲೆಗೆ ಸೂಕ್ತವಾಗಿದೆ ಅಂತ ಆಲ್ರೆಡಿ ಪ್ರೂವ್ ಆಗಿದ್ರೆ ಅದನ್ನು ತಂದು ನಾವು ರೈತರ ತಾಕಿನಲ್ಲಿ ಪ್ರಾತ್ಯಕ್ಷಿಕೆಯನ್ನು ಮಾಡಿ ರೈತರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸಗಳನ್ನು ಸಹ ಅದು ಪ್ರಾತ್ಯಕ್ಷಿಕೆ. ಮೂರದು ತರಬೇತಿಗಳು. ಏನು ನಾವು ಕ್ಷೇತ್ರ ಪರೀಕ್ಷೆಗಳನ್ನು ಮಾಡ್ತೀವಿ, ಮುಂಚೂಣಿ ಪ್ರತ್ಯಕ್ಷಗಳನ್ನು ಮಾಡ್ತೀವಿ, ಆ ಸಂಬಂಧಪಟ್ಟಂಗೆ ತರಬೇತಿಗಳನ್ನ ಕೊಡೋದು. ಅದು ರೈತರಿಗಾಗಬಹುದು, ಯುವಕರಿಗಾಗಬಹುದು, ಮಹಿಳೆಯರಿಗಾಗಬಹುದು. ಇನ್ನು ನಾಲ್ಕನೇ ವಿಚಾರಕ್ಕೆ ಬಂದ್ರೆ ಈ ರೈತರಿಗೆ ಬೇಕಾದಂತ ಕೆಲವು ಕೃಷಿ ಪರಿಕರಗಳು. ಈಗ ಒಂದು ಟ್ರೈಕೋಡರ್ಮಾ ಅಂತ ಹೇಳ್ತೀವಿ, ಸೂಡಮೊನಸ್ ಅಂತ ಹೇಳ್ತೀವಿ, ಎಎಂಸಿ ಅಂತ ಹೇಳ್ತೀವಿ. ಇವೆಲ್ಲ ಬಹಳ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅಂತ ರೈತರಿಗೂ ಗೊತ್ತಾಗಿದೆ. ಈಗ ನಮ್ಮ ಹತ್ರ ಬಂದು ಕೇಳ್ತಾರೆ, ಸರ್ ಎಎಂಸಿ ಎಲ್ಲಿ ತರೋದು, ನಾವು ಕೃಷಿ ವಿಷಯ ಬೆಂಗಳೂರಿಗೆ ಹೋಗಿ ಅಂತ ಹೇಳಕ್ಕಾಗಲ್ಲ, ಅಥವಾ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟಕ್ಕೆ ಹೋಗಿ ಅಂತ ಹೇಳಕ್ಕೆ, ಯಾಕಂದ್ರೆ ರೈತರು ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಶ್ರಮ ಎಷ್ಟು. ಅಂತ ಕೆಲವು ಪರಿಕರಗಳನ್ನ ಒಂದು ನಾವಿಲ್ಲಿ ತಯಾರು ಮಾಡೋದಾಗ್ಬಹುದು ಅಥವಾ ಅಲ್ಲಿಂದ ತರಿಸಿಲ್ಲಿ ಕೊಡುವಂತ ಆಗ್ಬಹುದು. ಆ ರೀತಿಯಾಗಿ ರೈತರಿಗೆ ಇಲ್ಲೇ ಸಿಗುವಂತೆ ನಾವು ವ್ಯವಸ್ಥೆಯನ್ನು ಮಾಡೋಣ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕೆಲವು ಸ್ಪೆಷಲ್ಸ್, ಜಿಂಜರ್ ಸ್ಪೆಷಲ್, ಬನಾನಾ ಸ್ಪೆಷಲ್, ಪೆಪ್ಪರ್ ಸ್ಪೆಷಲ್, ವೆಜಿಟೇಬಲ್, ಈ ಸ್ಪೆಷಲ್ಗಳೆಲ್ಲ ಮಾಡಿದೆ ಅಂದ್ರೆ ಅದು ಲಘು ಪೋಷಕಾಂಶಗಳ ಮಿಶ್ರಣ. ನಮ್ಮ ಮಣ್ಣಲ್ಲಿ ಆಲ್ರೆ ಲಘು ಪೋಷಕಾಂಶಗಳು ಕೊರತೆ ಇರ್ತದೆ, ಅದು ಉತ್ತಮವಾಗಿ ಬೆಳಿಬೇಕು ಅಂದ್ರೆ ಲಘು ಪೋಷಕಾಂಶಗಳನ್ನ ಕೊಡಬೇಕಾಗ್ತದೆ. ಅವು ಇಲ್ಲಿ ಲಭ್ಯ ಇರಲ್ಲ, ಮಾರುಕಟ್ಟೆಯಲ್ಲಿ ಲಭ್ಯ ಇರಲ್ಲ, ಬಟ್ ರೈತರಿಗೆ ಅದು ಅನುಕೂಲ ಗೊತ್ತಿರ್ತದೆ. ಅವ್ರಿಗೆ ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಅಂತಹ ಸಂಶೋಧನೆಗಳನ್ನು ತಂದು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಮಾರಾಟ ಮಾಡಿಸಿ. ಹೀಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದೊಂದೇ ಹೇಳೋದಾಗದ ನಿಮ್ಗೆ. ಒಂದು ಗಿಡಗಳ ಸಂಬಂಧಪಟ್ಟಂಗೆ ನುಗ್ಗೆ, ಪಪಾಯ, ಅಡಿಕೆ, ಪುಡಿಕಾಂಡ, ಆಲೂಗಡ್ಡೆ ಸಸಿಗಳು ಬಹಳ ಪ್ರಮುಖವಾಗಿ ಕೃಷಿ ವಿಜ್ಞಾನ ಕೇಂದ್ರ ಪ್ರಮುಖವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸತತವಾಗಿ 2 ವರ್ಷದಿಂದ ಮೌಲ್ಯಮಾಪನ ಮಾಡಿ ಪ್ರಾತ್ಯಕ್ಷಿಕೆ ಮಾಡಿ ರೈತರಿಗೆ ಮನವರಿಕೆ ಮಾಡೋ ಜೊತೆಗೆ ನಾವು ಸುಮಾರು 3 ಲಕ್ಷ ಸಸಿಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡ್ತಾ ಇದೀವಿ. ಆ ತಂತ್ರಜ್ಞಾನವನ್ನ ರೈತರ ಮಟ್ಟ ತಲುಪಿಸಬೇಕು ಅಂತ ಹೇಳಿ, ಹಾಗೆ ಏಲಕ್ಕಿ ಸಸಿಗಳನ್ನ ಸಹ ಮಾರಾಟ ಮಾಡಿ, ಹಾಗೆ ಔಷಧಿ ಸಸಿಗಳನ್ನು ಸಹ ಮಾರಾಟ ಮಾಡ್ತಾ ಇದೀವಿ ಪ್ರಮುಖರು. ಆಮೇಲೆ ಔಷಧಿ ಸಸಿಗಳು ಯಾವು, ಚಕ್ರಮನಿ ಇದೆ, ದೊಡ್ಡಪತ್ರೆ ಇದೆ, ಮಂಗರವಳ್ಳಿ ಇದೆ, ಅಲೋವೆರಾ ಇದೆ, ನೆಲದಲ್ಲಿ ಅಮೃತ ಬಳ್ಳಿ, ನಿಂಬೆ, ಹೀಗೆ ಸುಮಾರು 9 ತರದ ಔಷಧಿ ಸಸಿಗಳನ್ನ ನಾವು ಮಾರಾಟ ಮಾಡ್ತಾ ಇದೀವಿ. ಇನ್ನು ಮುಂದುವರೆದು ಮೇವಿನ ಬೆಳೆಗಳ್ಯಾವು, ಮೇವಿನ ಬೆಳೆ ಕಡ್ಡಿ COFS-31 ಅಂತ ಹೊಸ ತಳಿ, ಅದ್ ಬೇಲಿ ಮೆಂತ್ಯ ಇಂಥವೆಲ್ಲ. ಆಮೇಲೆ ನಮ್ಮಲ್ಲಿ 23 ಜಾತಿಯ ಹುಲ್ಲುಗಳಿದೆ, ಅದನ್ನ ನಾವು ಬೇರೆ ಕಿತ್ಕೊಡ್ತೀವಿ ರೈತರಿಗೆ ಬೇಕು. ಅದು ಎಲ್ಲವೂ ಸಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವುದು ಸಬ್ಸಿಡಿ ಇರಲ್ಲ, ಯಾವುದು ಫ್ರೀ ಇರಲ್ಲ, ಅದು ಎಲ್ಲವೂ ಸಹ ಒಂದು ನಿಗದಿತವಾದ ಬೆಲೆಯಲ್ಲಿ ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಮಾರಾಟ ಮಾಡೋ. ತುಂಬಾ ದುಬಾರಿ ಏನಿರೋದು, ದುಬಾರಿ ಇರಲ್ಲ ಅಲ್ಲಿ, ಪ್ರಾಫಿಟ್ ಮಾಡುವಂತ ಅವಶ್ಯಕತೆ ಏನಿರಲ್ಲ, ಅಲ್ಲಿ ರೈತರಿಗೆ ತಲುಪಬೇಕು ಬಹಳ ಚೀಪ್ ಆಗಿ, ಆ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇದೀವಿ. ಮತ್ತಿನ್ನು ಮುಂದುವರೆದು ಏನ್ಬೇಕಂತಂದ್ರೆ, ಈಗಾಗಲೇ ನಾನು ಹೇಳಿದ್ನಲ್ಲ, ಈಗ ನಮ್ಮಲ್ಲಿ ಅರ್ಕ ಬನಾನ ಸ್ಪೆಷಲ್ ಇದೆ, ಟ್ರೈಕೋಡರ್ಮ, ಸೂಡಮನಸು, ಜಿಂಜರ್ ರಿಚ್ಚು, ರೈಜೋಬಿಯಮು, PSB, ತರಕಾರಿ ಸ್ಪೆಷಲ್, ಮಾವು ಸ್ಪೆಷಲ್, ಎಎಂಸಿ ಪೌಡ್ರು, ಎರೆಹುಳ, ಬೇವಿನ ಸೋಪು, ಹೀಗೆ ಸುಮಾರು 23 ತರದ ಉತ್ಪನ್ನಗಳನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತಯಾರು ಮಾಡಿ ಮಾರಾಟಕ್ಕೆ, ಕೆಲವು ನಾವು ತಯಾರು ಮಾಡಿ ಮಾರಾಟ ಮಾಡ್ತೀವಿ. ನಾವು ತಯಾರು ಮಾರಾಟ ಮಾಡಕ್ ಆಗದಿದ್ದ ನಮ್ಮ ಸಂಶೋಧನಾ ಸಂಸ್ಥೆಗಳಿದಾವಲ್ಲ, ಅಲ್ಲಿಂದ ತರಿಸಿ ಮಾರಾಟ ಮಾಡ್ತೀವಿ. ನಾವು ಹೆಚ್ಚಿನ ಭಾಗ ನಮ್ಮ ಏನು ಸಂಶೋಧನಾ ಸಂಸ್ಥೆಗಳಿರ್ತೋ ಅಲ್ಲಿಂದ ತರಿಸಿ ಮಾರಾಟ ಮಾಡೋದು, ಬೇರೆ ಕಡೆ ಎಲ್ಲಿ ತರಿಸಲ್ಲ. ಆಮೇಲೆ ಇನ್ನು ಮುಂದುವರೆದು ಈಗ ಹುಲ್ಲಿಗೆ ಬಂದ್ರೆ COFS-31, ಬೇಲಿ ಮೆಂತ್ಯ, ಕುದುರೆ ಮೆಂತ್ಯ, ಅಗಸೆ, ಅಲಸಂದೆ, ಇವನ್ನ ರಾಜಮಡಿ ಭತ್ತವನ್ನು ನಾವು ಹೆಚ್ಚಿನ ಭಾಗದಲ್ಲಿ ಪ್ರಮೋಟ್ ಮಾಡ್ತೀವಿ. ಅದು ನಮ್ಮ ಜಿಲ್ಲೆ ಸಂಬಂಧಪಟ್ಟಂತಹ ತಳಿ, ಅದು ಈ ಭಾಗದಲ್ಲೇ ಮಾಡಿದ್ರೆ ಅದಕ್ಕೆ ಹೆಚ್ಚು ರುಚಿ ಅಂತೇಳಿ ನಾವು ರೈತರಿಂದ ಬೆಳೆಸಿ ಒಂದು ಗುಂಪು ಮಾಡಿದ್ವಿ. ಆ ಗುಂಪನ್ನ ರೈತರೆಲ್ಲ ಸೇರ್ಕೊಂಡು ಒಂದ್ ಕಡೆ ಹಾಕಿ ಅವ್ರು ಅಕ್ಕಿ ಮಾಡಿಕೊಡ್ತಾರೆ, ಅಕ್ಕಿನ ನಾವು ಮಾರಾಟ ಮಾಡೋಕೆ ವ್ಯವಸ್ಥೆ ಮಾಡ್ತೀವಿ, ಬೆಂಗಳೂರಿಗೆ ಮಾರಾಟ ಮಾಡ್ತೀವಿ. ಹೀಗೆ ನಮ್ಮ ರೈತ ಬಾಂಧವರಿಗೆ ಎಲ್ಲೆಲ್ಲಿ ನಾವು ಇರುವಂತಹ ಒಂದು ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ಒಂದು ಕಡಿಮೆ ಇರುವಂತಹ ಒಂದು ನಮ್ಮ ಏನು ಮಾನವ ಬಲ ಇದೆ, ಆ ಬಲವನ್ನು ಉಪಯೋಗಿಸಿಕೊಂಡು ಆದಷ್ಟು ರೈತರಿಗೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ನಾವು ತಲುಪಬೇಕು ಅಷ್ಟು ತಲುಪ್ತಾ ಇದೆ. ಹಾಗೆ ನಾವು ರೈತರ ಪ್ರಾತ್ಯಕ್ಷಿಕೆ ಆಗಲಿ ಅಥವಾ ಕ್ಷೇತ್ರ ಪರೀಕ್ಷೆ ಆಗಲಿ ತರಬೇತಿಯಲ್ಲಿ ಪ್ರತಿ ವರ್ಷ 2,000-3,000 ರೈತರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಇತ್ತು, ಮಾಹಿತಿಯನ್ನ ಪಡ್ಕೊಳ್ತಾರೆ. ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಬಲ ಅಂತ ಹೇಳ್ಬೋದು. ಈಗ ನಮ್ಮ ರೈತ ಬಾಂಧವರಿಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಪರಿಕರಗಳು ಬೇಕು ಅಂತ ಹೇಳಿದರೆ, ಅಥವಾ ನಿಮ್ಮ ಸೂಕ್ತ ಸಲಹೆ ಬೇಕು ಅಂತ ಹೇಳಿದರೆ, ಹೇಗೆ ನಿಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು, ಮತ್ತು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರುವಂಥದ್ದು ಹೇಗೆ? ಈಗ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಂತಾನೆ, ಈಗ ಹಾಸನದಲ್ಲಿ ಸಕಲೇಶ್ಪುರ ರಸ್ತೆಯಲ್ಲಿ ಹಾಸನದಿಂದ 8 ಕಿಲೋಮೀಟರ್ ಬಂದರೆ ಅಲ್ಲಿ ಕಂದಲಿ ಅನ್ನೋ ಒಂದು ಗ್ರಾಮ ಸಿಗುತ್ತೆ. ಅದರಿಂದ 1/2 ಕಿಲೋಮೀಟರ್ ಮುಂದೆ ಬಂದರೆ ಎಡಭಾಗಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ, ಅಲ್ಲಿಗೆ ಅವರು ಬರಬಹುದು. ಎರಡನೇ ವಿಚಾರವಾಗಿ ಅವ್ರಿಗೇನಾದ್ರೂ ಒಂದು ಫೋನ್ ನಂಬರ್ ಬೇಕು ಅಂತಂದ್ರೆ 944-98-66-932. ಇನ್ನೊಮ್ಮೆ ಹೇಳಿ, 944-98-66-932 ಈ ನಂಬರ್ಗೆ ಅವರು ಸಂಪರ್ಕಿಸಬಹುದು. ಹಾಗೆ ನಮ್ಮ ವಿಜ್ಞಾನಿಗಳು ಬೇರೆ ಬೇರೆ ವಿಜ್ಞಾನಿಗಳು ಫೋನ್ ನಂಬರ್ ಸಹ ಅವ್ರು ಅಲ್ಲಿ ಬಂದ್ಬೇಕಾರೆ ಕಲೆಕ್ಟ್ ಮಾಡ್ಕೊಂಡು ಅವರು ಸಂಪರ್ಕದಲ್ಲಿ ಇರಬಹುದು. ಹೆಚ್ಚಿನ ಭಾಗ ಆಲ್ರೆಡಿ ಫೋನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹೆಚ್ಚಿನ ಭಾಗ ಕಾಂಟ್ಯಾಕ್ಟ್ ಇರ್ತಾರೆ, ಮತ್ತೆ ಮಾಹಿತಿಯನ್ನ ಪಡ್ಕೊಳ್ತಾರೆ. ಅಥವಾ ಈ ನಂಬರ್ ಕರೆ ಮಾಡಿ ಕೇಳಿದ್ರು ಕೂಡ ನಾವು ನಮ್ಮ ವಿಜ್ಞಾನಿಗಳ ಫೋನ್ ನಂಬರ್ ಅನ್ನು ಕೊಡ್ತೀವಿ, ನೇರವಾಗಿ ಸಂಪರ್ಕ ಮಾಡ್ಕೋಬಹುದು. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಹಾಸನದ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ರೈತ ಬಾಂಧವರಿಗೆ ದೊರೆತಕ್ಕಂತಹ ಸೇವಾ ಸೌಲಭ್ಯಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ನಿಲಯದಿಂದ ಕೃಷಿರಂಗ ಪ್ರಸಾರವಾಯಿತು. ಇನ್ನು ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿಯಲ್ಲಿ ಅಂಗಾಂಶ ಆಲೂಗಡ್ಡೆ ಸಸ್ಯಗಳಿಂದ ಗೆಡ್ಡೆಗಳ ಉತ್ಪಾದನೆಗೆ ಕೈಗೊಳ್ಳಬೇಕಾದ ಪ್ರಮುಖ ಬೇಸಾಯ ಕ್ರಮಗಳ ಕುರಿತು ತಾಂತ್ರಿಕ ಸಲಹೆಗಾರರಾದ ಸುಹಾಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಅರಕಲಗೂಡು ವಿ ಮಧುಸೂಧನ್. ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಸ್ನೇಹಿತರೇ, ಇದೊಂದು ಪ್ರಕಟಣೆ. ಭಾರತ ಸರ್ಕಾರವು ಖೇಲೋ ಇಂಡಿಯಾ ಯೋಜನೆಯಡಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧೀನದಲ್ಲಿ ಇರುವ ಶ್ರೀ ಜಯಪ್ರಕಾಶ ನಾರಾಯಣ ರಾಷ್ಟೀಯ ಯುವ ಕೇಂದ್ರ ವಿದ್ಯಾನಗರ ಬೆಂಗಳೂರನ್ನು ರಾಜ್ಯ ಉತ್ಕೃಷ್ಟತಾ ಕೇಂದ್ರ ಎಂದು ಘೋಷಿಸಿ ಮಂಜೂರು ಮಾಡಿರುತ್ತಾರೆ. ಈ ಕೇಂದ್ರಕ್ಕೆ ಖೇಲೋ ಇಂಡಿಯಾ ನಿಯಮಗಳ ಅನುಸಾರ ಗುತ್ತಿಗೆ ಆಧಾರದ ಮೇಲೆ ಫಿಸಿಯೋಥೆರಪಿಸ್ಟ್ ಗ್ರೇಡ್ 2 ಮತ್ತು ಸ್ಪೋರ್ಟ್ಸ್ ಮ್ಯಾಜರ್ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ದಿನಾಂಕ 28/6/2022 ಸಂಜೆ 5 ಗಂಟೆಯೊಳಗೆ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಹಾಸನ ಇಲ್ಲಿ ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ. ಇನ್ನೊಂದು ಪ್ರಕಟಣೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 2B, 3A, 3B ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಇತರೆ ಜನಾಂಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಂದ 2022-23 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಪ್ರವರ್ಗ 1 ಎಸ್ಸಿ ಮತ್ತು ಎಸ್ಟಿ ₹1,00,000, ಪ್ರವರ್ಗ 2A, 2B, 3A, 3B ಇತರೆ ಹಿಂದುಳಿದ ವರ್ಗ ಹಾಗೂ ಇತರರಿಗೆ ₹44,500. ಇಲಾಖೆಯ ವೆಬ್ಸೈಟ್ www.bcwd.karnataka.gov.in ಅನ್ನು ಸಂಪರ್ಕಿಸಿ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/6/2022. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ www.bcwd.com kannada.gov.in ಅನ್ನು ನೋಡಬಹುದು. ಸಂಪರ್ಕಿಸಬಹುದಾದ ಸಹಾಯವಾಣಿ ಸಂಖ್ಯೆ 0800 50 30 07 00 06. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ bcwd hostels@karnataka.gov.in ಈ ಒಂದು ಇಮೇಲ್ಗೆ ನಿಮ್ಮ ಇಮೇಲ್ ಅನ್ನು ಮಾಡಿ ನಿಮ್ಮ ತೊಂದರೆಗಳನ್ನು ನಿವಾರಿಸಿಕೊಳ್ಳಬಹುದು. ಪ್ರಕಟಣೆ ಕೇಳಿದಿರಿ. ನೂರ 2.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:20. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. 7:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ಯಲ್ಲಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. ಪ್ರಸ್ತುತಿ ಫ್ಲೋರಿನ್ ರೋಶ್. 7:45 ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಈ ಕಾರ್ಯಕ್ರಮ ಮುಂದುವರೆಯಲಿದೆ. 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ರಾತ್ರಿ 9:00 ಚಿಣ್ಣರ ಸುದ್ದಿಲೋಕದಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ವಾರ್ತಾ ಸಂಚಿಕೆ. ಪ್ರಸ್ತುತಿ ಸುಮುಖ ಆರ್ ಭಟ್. ನಂತರ ಮಕ್ಕಳ ಹಾಡುಗಳನ್ನು ಕೇಳಬಹುದು. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾರದ ಸಂಗೀತ ಸಭೆ. ವಿದುಷಿ ಜೆ ಯೋಗವಂದನ ಅವರ ವೀಣಾವಾದನ ಕೇಳಬಹುದು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ ಲೀಲಾ ಉಪಾಧ್ಯಾಯ ಅವರಿಂದ. 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕಾ. 6:00